ಬಿಡಿಸ್ಲಿಕ್ಕೆ ಸಾಧ್ಯ ಇರಲ್ಲ. ಸರ್ಕಾರ ಏನು ನಿಗದಿ ಮಾಡಿರುತ್ತೋ ಅಷ್ಟು ಬಡ್ಡಿಯನ್ನು ಮಾತ್ರ ವಿಧಿಸಬೇಕಾಗುತ್ತೆ. ಮತ್ತು ಈ ಕಿಸಾನ್ ಕ್ರೆಡಿಟ್ ಪಡೆಯೋದ್ರಿಂದ 5 ವರ್ಷಗಳವರೆಗೆ ಅವರು ಪುನಃ ಪುನಃ ಬ್ಯಾಂಕ್ಗೆ ಹೋಗುವಂಥದ್ದು, ಮತ್ತೆ ಮತ್ತೆ ಅಪ್ಲೈ ಮಾಡುವಂಥದ್ದು, ಅದು ಅಪ್ರೂವ್ ಆಗೋವರೆಗೂ ಕಾಯುವಂಥದ್ದು, ಈ ಥರ ಸಮಸ್ಯೆ ಇರೋದಿಲ್ಲ. ಒಂದು ಸಾರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ದೊರೆತು ಅಂತ ಹೇಳಿದ್ರೆ ಅವರು 5 ವರ್ಷಗಳವರೆಗೂ ಕೂಡ ಅವರಿಗೆ ಅಗತ್ಯ ಇರುವಂತಹ ಸಾಲ ಏನಿದೆಯೋ ಅದನ್ನ ಬಹಳ ಚೆನ್ನಾಗಿ ಮತ್ತೆ ಯಾವುದೇ ತೊಂದರೆ ಇಲ್ಲದೇ ಪಡೆಯಬಹುದು. ಇದು ನಮ್ಮ ರೈತರಿಗೆ ದೊರೆಯುವಂತಹ ಪ್ರಮುಖವಾದಂತಹ ಅನುಕೂಲ ಅನ್ನುವಂಥದ್ದು. ಈ ಪ್ರಸ್ತುತ ಸರ್ಕಾರದಲ್ಲಿ ಏನೆಲ್ಲ ಆದ್ಯತೆಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ದೊರೆತಿದೆ? ಯಾರು 1 ವರ್ಷದಲ್ಲಿ ರಿನಿವಲ್ ಮಾಡ್ಕೊಂತಾರೋ ತನ್ನ ಬೆಳೆ ಸಾಲವನ್ನು, ಅಂತವರಿಗೆ ಸರ್ಕಾರದಿಂದ 3% ಬಡ್ಡಿ ರಿಯಾಯಿತಿ ಇದೆ. ಉದಾಹರಣೆಗೆ ನಾವು ಮೊದಲಿಗೆ 7% ಚಾರ್ಜ್ ಮಾಡ್ತೀವಿ ಬಡ್ಡಿನ, 7% ಅಲ್ಲಿ 3% ವಾಪಸ್ ಬರುತ್ತೆ. ಅಂದ್ರೆ ರೈತರಿಗೆ ಕೇವಲ 4% ವರ್ಷಕ್ಕೆ ಚಾರ್ಜ್ ಆಗುತ್ತೆ. 1 ಲಕ್ಷ ತಗೊಂಡಿದ್ದಾನೆ ಅಂದ್ರೆ ಕೇವಲ 4,000 ಮಾತ್ರ ಬಡ್ಡಿ ಚಾರ್ಜ್ ಆಗುತ್ತೆ 1 ವರ್ಷಕ್ಕೆ. ಮತ್ತೆ ಈ ಸರ್ಕಾರದಿಂದ ಅಂತ ಅಂದ್ರೆ ಮತ್ತೊಂದು ಬೆಳೆ ನಾಶ ಆದ್ರೆ ಸರ್ಕಾರದಿಂದ ಪರಿಹಾರ ನೀಡ್ತಾ ಇದೆ. ಈ ಬೆಳೆ ನಾಶಕ್ಕೆ ಕೂಡ ಬೆಳೆ ವಿಮೆ ಮಾಡಿಸ್ಬೇಕು, ಅದನ್ನು ಕೂಡ ಬ್ಯಾಂಕ್ನವರೇ ಮಾಡಿಸ್ಕೊಡ್ತಾರೆ. ಸೊ ರೈತ ಯಾವುದೇ ತರ ಬೆಳೆ ವಿಮೆಗೋಸ್ಕರ ಚಿಂತೆ ಮಾಡುವಂತಿಲ್ಲ. ಈಗ ಸುಮಾರು 1998 ಈ ಒಂದು ಯೋಜನೆ ಪ್ರಾರಂಭ ಆಯಿತು ಅಂತ ಹೇಳಿ ತಾವು ಹೇಳಿದ್ರಿ. ಈಗ ನಾವು 2021 ಇದ್ದೇವೆ. ಏನೆಲ್ಲ ಬದಲಾವಣೆಗಳು ಗಣನೀಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಆಗಿದೆ? ಮುಂಚೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನ ಬರೀ 3 ವರ್ಷ ಮಾತ್ರ ಇತ್ತು, ಈಗ ಅದನ್ನ 5 ವರ್ಷಕ್ಕೆ ಮಾಡಲಾಗಿದೆ. ಅಂದ್ರೆ ಇದರಿಂದ ಒಂದು ರೈತರಿಗೆ 3 ವರ್ಷಕ್ಕೊಮ್ಮೆ ಇಷ್ಟಕ್ಕೆ ಮುಂಚೆ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಕೊಡಬೇಕಾಗಿತ್ತು, ಈಗ 5 ವರ್ಷ ತನಕ ಇದೆ. ಮತ್ತೆ ಪ್ರತಿ ವರ್ಷ 10% ಜಾಸ್ತಿ ಇರಲಿಲ್ಲ ಹಿಂದೆ, ಈಗ ಪ್ರತಿ ವರ್ಷ 10% ಜಾಸ್ತಿ ಕೂಡ ಮಾಡ್ಕೊಡ್ತಾ ಇದೀವಿ. ಇದರಲ್ಲಿ ಗೊಬ್ಬರದಿಂದ ಖರ್ಚು ಪ್ರತಿಯೊಂದು ಕೂಡ ಇದರಲ್ಲೇ ಇರುತ್ತೆ. ಅಂದ್ರೆ ಕಟಾವು ಮಾಡಿದ್ಮೇಲೆ ಹಾರ್ವೆಸ್ಟ್ ಎಕ್ಸ್ಪೆನ್ಸಸ್ ಏನೆಲ್ಲ ಬರುತ್ತೋ ಪ್ರತಿಯೊಂದು ಕೂಡ ಈ ಸಾಲದ ಮುಖಾಂತರವೇ ನಾವು 100% ಲೋನ್ ಅಂತ ಹೇಳ್ಬೋದು, 100% ಲೋನ್ ಕೊಡ್ತಾ ಇದೀವಿ. ಹೆಚ್ಚು ಲೋನು ಸಿಗ್ತಾ ಇದೆ, ಮತ್ತೆ ಪ್ರತಿ ವರ್ಷವೂ ಕೂಡ 10% ಹೆಚ್ಚು ಹಣವನ್ನ ಅವರಿಗೆ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ತಾವು ಆರಂಭದಲ್ಲೇ ಹೇಳಿದ್ರಿ, ಅನೇಕ ಕೃಷಿಕರಿಗೆ ಎಟಿಎಂ ಕಾರ್ಡ್ ಅನ್ನು ಕೂಡ ಬಳಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆದಂತಹ ರೈತರು ಅದನ್ನ ಬಳಸ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಒಂದು ಹೇಳಬಹುದು ಸರ್, ಅದು ಯಾರೇ ಆಗ್ಲಿ ಎಟಿಎಂ ಕಾರ್ಡ್ ಅನ್ನ ಆಗ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಆಗ್ಲಿ ಪಿನ್ ನಂಬರ್ನ ಯಾರ ಜೊತೆನೂ ಶೇರ್ ಮಾಡಬಾರದು. ಆದಷ್ಟು ಅವರೇ ಬಳಸೋದನ್ನ ಕಳಿಬೇಕು, ಇಲ್ಲ ಅಂದ್ರೆ ಬ್ಯಾಂಕಿಗೆ ಬಂದು ಡ್ರಾ ಮಾಡಬೇಕು ಹಣನ. ಆದ್ರೆ ಎಟಿಎಂ ಪಿನ್ ನ ಮಾತ್ರ ಯಾರಿಗೂ ಶೇರ್ ಮಾಡಬಾರದು ಅಂತ ಒಂದು ರೈತರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಪಿನ್ ಅನ್ನ ಯಾರ ಜೊತೆ ಕ್ರೆಡಿಟ್ ಕಾರ್ಡ್ಗೂ ಕೂಡ ಒಂದು ಪಿನ್ ಕೊಟ್ಟಿರ್ತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ, ಆ ಪಿನ್ ನ ಯಾರ ಜೊತೆನೂ ಶೇರ್ ಮಾಡಬಾರದು. ಆದಷ್ಟು ಅವರೇ ಖುದ್ದಾಗಿ ಎಟಿಎಂ ಕಾರ್ಡ್ ನಲ್ಲಿ ತೆಗಿಯೋದನ್ನ ಕಲಿಬೇಕು. ಈಗ ಕನ್ನಡದಲ್ಲೇ ಎಲ್ಲಾನೂ ಇರುತ್ತೆ, ಎಟಿಎಂ ನಲ್ಲಿ ಕೂಡ ಕನ್ನಡದಲ್ಲೇ ಇರುತ್ತೆ. ರೈತರಿಗೆ ಇದೇನು ಅಂತ ಒಂದ್ಸಲಿ ಕಲ್ತ್ರೆ ಯಾವ ರೈತರಿಗೂ ಏನು ಇದು ಕಷ್ಟ ಆಗೋದಿಲ್ಲ. ಓಕೆ, ಮತ್ತೆ ಬೇರೆಯವ್ರಿಗೆ ಕೊಟ್ಟು ಹಣವನ್ನ ಪಡೆಯುವಂತದ್ದು ಆ ತರದನ್ನು ಕೂಡ ಮಾಡಬಾರದು. ಯಾರನ್ನು ನಂಬಕ್ಕಾಗೋದಿಲ್ಲ ಈ ಕಾಲದಲ್ಲಿ. ಸೊ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬಡ್ಡಿ ದರ ಎಷ್ಟು ವಿಧಿಸಲಾಗುತ್ತೆ ಇದರಲ್ಲಿ? ಇದರಲ್ಲಿ 25,000 ರಿಂದ 3 ಲಕ್ಷವರೆಗೆ 7% ಚಾರ್ಜ್ ಮಾಡ್ತಾರೆ. ಮತ್ತು ಯಾರು 1 ವರ್ಷದಲ್ಲಿ ರಿನಿವಲ್ ಮಾಡ್ತಾರೋ ಅಂತವರಿಗೆ 3% ವಾಪಸ್ ಬರೋದ್ರಿಂದ ಕೇವಲ 4% ಮಾತ್ರ ವರ್ಷಕ್ಕೆ ಬಡ್ಡಿ ವಿಧಿಸಲಾಗುತ್ತದೆ. 3 ಲಕ್ಷಕ್ಕಿಂತ ಜಾಸ್ತಿ ಸಾಲ ಪಡೆದವರಿಗೆ 11% ಬಡ್ಡಿ ಮಾಡ್ತಾರೆ. ಬಡ್ಡಿ ದರ ನಾವ್ ಎಷ್ಟು ಸಾಲವನ್ನ ಪಡಿತೀವೋ ಅದ್ರ ಮೇಲೆ ಇಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು. 25,000 ರಿಂದ 3 ಲಕ್ಷದವರೆಗೆ ಯಾರು ಸಾಲವನ್ನ ಪಡಿತಾರೋ ಅವ್ರಿಗೆ 7%-ರಷ್ಟು ಬಡ್ಡಿ ದರವನ್ನ ವಿಧಿಸಲಾಗುತ್ತೆ. ಅವರು ಒಂದೇ ವರ್ಷದಲ್ಲಿ ಅದನ್ನ ವಾಪಸ್ ಪಾವತಿ ಮಾಡಿದ್ರೆ ಅವರಿಗೆ ಸರ್ಕಾರದಿಂದ 3%-ರಷ್ಟು ವಿನಾಯಿತಿ ಸಿಗುತ್ತೆ. ಹಾಗಾಗಿ ಕೇವಲ 4%ಗೆ ಬಡ್ಡಿ ಸಿಗುತ್ತೆ ಅನ್ನುವಂಥದ್ದು. 3 ಲಕ್ಷಕ್ಕಿಂತ ಹೆಚ್ಚಿಗೆ ಯಾರು ಪಡಿತಾರೋ ಅವ್ರಿಗೆ 11%-ರಷ್ಟು ಬಡ್ಡಿಯನ್ನ ವಿಧಿಸಲಾಗುತ್ತೆ. ಈ 3 ಲಕ್ಷದಿಂದ ಜಾಸ್ತಿ ಪಡೆದಂತವ್ರಿಗೆ ಅವ್ರಿಗೂ ಕೂಡ ಸರಿಯಾದ ಸಮಯದಲ್ಲಿ ಮರುಪಾವತಿಯನ್ನ ಮಾಡಿದ್ರೆ 3% ರಿಬೇಟ್ ಸಿಗುತ್ತಾ? ಹೇಗೆ? ಹೌದು, 3 ಲಕ್ಷದ ತನಕ ಅಮೌಂಟ್ಗೆ ಸಿಗುತ್ತೆ. ಅದರ ಮೇಲೆ ಜಾಸ್ತಿ ಏನ್ ತಗೊಂಡಿದಾರೋ ಸಾಲ ಅಷ್ಟ ಅಮೌಂಟ್ಗೆ ಮಾತ್ರ 11% ಚಾರ್ಜ್ ಮಾಡ್ತೀವಿ. ಅಂತ ಅಂದ್ರೆ 3 ಲಕ್ಷದ ಒಳಗೆ ಏನು ಇರುತ್ತೋ ದುಡ್ಡು ಅದಕ್ಕೆ ಮಾತ್ರ ಸಿಗುತ್ತೆ, 3 ಲಕ್ಷದಿಂದ ಹೆಚ್ಚಿನ ಹಣಕ್ಕೆ ಸಿಗೋದಿಲ್ಲ. ಈಗ 5 ಲಕ್ಷ ಸಾಲ ಪಡೆದಿದ್ರೆ 3 ಲಕ್ಷದ ತನಕ ಅವರಿಗೆ 7% ಮಾಡ್ತೀವಿ, ಅದ್ರ ಮೇಲೆ ತಗೊಂಡ 2 ಲಕ್ಷಕ್ಕೆ ನಾವು 11% ಚಾರ್ಜ್ ಮಾಡ್ತೀವಿ. ಅಲ್ಲೂ ಕೂಡ 3 ಲಕ್ಷದವರೆಗೂ ಕೂಡ ಅವ್ರಿಗೆ ರಿಬೇಟ್ ಸಿಗುತ್ತೆ ಅನ್ನುವಂಥದ್ದು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡೀಲಿಕ್ಕೆ ಅಥವಾ ನೀವು ಸಾಲವನ್ನ ಮಂಜೂರು ಮಾಡಲಿಕ್ಕೆ ಏನಾದರೂ ಸರ್ವಿಸ್ ಚಾರ್ಜಸ್ ಆ ತರದ ಸೇವಾ ಶುಲ್ಕ ಅಂತ ಹೇಳಿ ವಿಧಿಸ್ತೀರಾ ಹೇಗೆ? ಹೌದು, ಅದೀ ಕಡಿಮೆ ಇದೆ. ಕೃಷಿಕರಿಗೋಸ್ಕರ ಇದು ಪ್ರತ್ಯೇಕವಾಗಿ ಮಾಡಿರುವಂತದ್ದು. ಸಾಲ 25,000 ಪಡೆದಿದ್ರೆ ಯಾವುದೇ ರೀತಿ ಶುಲ್ಕ ಪಾವತಿಸಬೇಕಾಗಿಲ್ಲ. 25,000 200,000 ತಗೊಂಡವರಿಗೆ 500 ರೂಪಾಯಿ, 200,000 ಮೇಲೆ ಪಟ್ಟ ತಗೊಂಡವರಿಗೆ 0.30% ಚಾರ್ಜ್ ಮಾಡ್ತೀವಿ. ಈಗ ನೀವು ಒಂದೇ ಸಾರಿ 5 ವರ್ಷಕ್ಕೆ ಅಗತ್ಯ ಇರುವಂತಹ ಸಾಲವನ್ನ ಮಂಜೂರು ಮಾಡ್ತೀರಾ, ಅದನ್ನ ಪ್ರತಿ ವರ್ಷವೂ ಕೂಡ ಅವರು ಪಡಿಬಹುದಾಗಿರುತ್ತೆ. ಇದನ್ನ ವಾಪಸ್ ಯಾವಾಗ ಕಟ್ಟಬೇಕಾಗುತ್ತೆ? ಪ್ರತಿ ವರ್ಷ ರಿನಿವಲ್ ಮಾಡ್ಬೇಕಾದ್ರೆ ಬಡ್ಡಿ ಸಮೇತ ಅವರು ಅಸಲು ಕಟ್ಟಬೇಕು. ಇದ್ರ ಇಂಟೆನ್ಷನ್ ಏನು ಅಂದ್ರೆ ಸರ್, ಈಗ ಮೊದಲು ಏನು ಬೆಳೆಗಂತ ತಗೊಂಡಿರ್ತಾರೋ ಆ ಬೆಳೆ ಕಟಾವ್ ಮಾಡಿದ್ಮೇಲೆ ಅದರಿಂದ ಬಂದಕ್ಕಂತ ಹಣವನ್ನು ಅವರು ಬೆಳೆ ಸಾಲಕ್ಕೆ ತುಂಬಬೇಕು. ಅಲ್ಲಿ ನಿಮ್ಗೆ ಬಡ್ಡಿ ಸಮೇತ ಎಲ್ಲಾನು ರಿಕವರಿ ಆಗುತ್ತೆ, ಮತ್ತೆ ಉಳಿದ ಹಣವನ್ನು ರೈತರು ವಾಪಸ್ ತಗೋಬಹುದು, ಎಟಿಎಂ ಮೂಲಕ ತಗೋಬಹುದು. ಇದರಲ್ಲಿ ಯಾವುದೇ ರೀತಿ ಡಿಫಾಲ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ರಿಪೇಮೆಂಟ್ ಕೂಡ ಚೆನ್ನಾಗುತ್ತೆ. ಪ್ರತಿ ವರ್ಷ ಬಡ್ಡಿ ಕಟ್ಕೊಂಡು ರಿನಿವಲ್ ಮಾಡ್ಕೊಂಡ್ರೆ ಸಾಕು. ಒಂದ್ ವೇಳೆ ಮೊದಲನೇ ವರ್ಷ ಪಡೆದಂತಹ ಸಾಲವನ್ನ ಅವರು ಮರುಪಾವತಿ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಏನ್ ಸಮಸ್ಯೆ ಆಗುತ್ತೆ? ಅವ್ರಿಗೆ 2ನೇ ವರ್ಷಕ್ಕೆ 10% ಜಾಸ್ತಿ ಸಿಗೋದಿಲ್ಲ. ಓಹೋ, 10% ನಾವ್ ಏನು ಜಾಸ್ತಿ ಮಾಡ್ತೀವೋ ಅದು ಯಾರು ಕರೆಕ್ಟ್ ಆಗಿ ರಿನಿವಲ್ ಮಾಡ್ಕೊಂಡು ಹೋಗ್ತಾರೋ ಅಂತವ್ರಿಗೆ ಮಾತ್ರನೇ 10% ಜಾಸ್ತಿ ಮಾಡೋ ಅವಕಾಶ ಇರುತ್ತೆ. ಮೊದಲನೇ ವರ್ಷದಲ್ಲಿ ಏನ್ ತಗೊಂಡಿರ್ತಾರೋ ಅದನ್ನೇ ಕಟ್ಟಕ್ ಆಗಿದ್ದಾಗ 2ನೇ ವರ್ಷದಲ್ಲಿ ನಾವು 10% ಜಾಸ್ತಿ ಮಾಡಕ್ ಆಗೋದಿಲ್ಲ. ಮತ್ತೆ ಈ 3% ಏನು ಸರ್ಕಾರದಿಂದ ಸಿಗುತ್ತಲ್ಲ ಆ 3% ಕೂಡ ಅವರು ಕಳ್ಕೊಳ್ಳೋ ಅವಕಾಶ ಇರುತ್ತೆ. ಬಟ್ 2ನೇ ವರ್ಷಕ್ಕೆ ಅವ್ರಿಗೆ ಎಷ್ಟು ಲೋನ್ ಅಗತ್ಯ ಇರುತ್ತೋ ಅಷ್ಟನ್ನು ಮತ್ತೆ ನೀವು ಬಿಡುಗಡೆಯನ್ನ ಮಾಡ್ತೀರಾ? ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ, ಮೊದಲನೇ ವರ್ಷದಲ್ಲೇ ಕಟ್ಟಿದಾಗ. ಉದಾಹರಣೆಗೆ ಮೊದಲನೇ ವರ್ಷದಲ್ಲಿ 1,00,000 ತಗೊಂಡಿರ್ತಾರೆ, 2ನೇ ವರ್ಷದಲ್ಲಿ ಅವರು 1.5 ಲಕ್ಷ ಎಲಿಜಿಬಲ್ ಇರ್ತಾರೆ. ಆದ್ರೆ ಮೊದಲನೇ ವರ್ಷದಲ್ಲಿ ಅವರು 1,00,000 ಸರಿಯಾಗಿ ತುಂಬಿದ್ದಾಗ ನಾವು 1.5 ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಸಾಲ. ಸೊ ಅವಾಗ ಮತ್ತೆ ಕೂಡ ಅವ್ರಿಗೆ 1,00,000 ಸಾಲ ಇದಿರುತ್ತೆ, ಬಡ್ಡಿ ಕಟ್ಟಿ ರಿನಿವಲ್ ಮಾಡ್ಕೋಬಹುದು. ರಿನಿವಲ್ ಮಾಡ್ಕೊಂಡ ನಂತರ ಅವರಿಗೆ ಮತ್ತೆ ಮಾಡ್ಕೊಡ್ಬಹುದು, ಆ ತರದ ಏನ್ ಸಮಸ್ಯೆ ಇರೋದಿಲ್ಲ. ಏನಿರಲ್ಲ, ಆದ್ರೆ ನಮ್ಗೆಲ್ಲ ಗೊತ್ತು ತುಂಬಾ ಜನ ಕೃಷಿಕರು ನಷ್ಟವನ್ನ ಅನುಭವಿಸ್ತಾರೆ, ಅದು ಪ್ರಾಕೃತಿಕವಾಗಿ ಇರ್ತಕ್ಕಂಥದ್ದಿರಬಹುದು ಅಥವಾ ಅವ್ರ ಬೆಳೆನಲ್ಲಿ ಆಗ್ತಕ್ಕಂತ ತೊಂದರೆ ಆಗ್ಬಹುದು. ಈ ತರ ನಷ್ಟ ಆಯ್ತು ಅಂತ ಅಂದಾಗ ಅವ್ರಿಗೆ ಅದನ್ನ ರೀಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಹೇಗೆ ನೆರವಾಗ್ತೀರ ನೀವು ಅವ್ರಿಗೆ? ರೀಪೇಮೆಂಟ್ ಮಾಡಕ್ ಆಗದಿದ್ದಾಗ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ರೈತರು ಯಾವುದೇ ಬೆಳೆ ತಗೊಳ್ಳಿ ಯಾವ್ದಕ್ ಉಪಯೋಗಿಸ್ತಾರೋ ಅದಕ್ಕೆ ಮಾತ್ರನೇ ಉಪಯೋಗಿಸಿದ್ರೆ ಖಂಡಿತ ರೀಪೇಮೆಂಟ್ ಮಾಡಕ್ ಆಗತ್ತೆ. ಸುಮಾರು ಜನ ಈ ಸಾಲ ಮನ್ನಾ ತಿಳ್ಕೊಂಡು ಯಾರು ರೀಪೇಮೆಂಟ್ ಮಾಡಲ್ಲ, ಕಾಯ್ತಾ ಕೂತಿರ್ತಾರೆ, ಇಲ್ಲಿ ಜಾಸ್ತಿ ಬಡ್ಡಿ ಬೆಳೀತಾ ಇರುತ್ತೆ, ಆ ತರ ಕಾಯೋದ್ರಿಂದ ನಿಮಗೆ ನಷ್ಟ ಹೊರತು ಬೇರೆ ಯಾವ ಸರ್ಕಾರನು ಬಂದು ಸಹಾಯ ಮಾಡೋದಿಲ್ಲ. ಸೊ ಅಂತವನ್ನೆಲ್ಲ ಬಿಟ್ಟು ಯಾವ ಬೆಳೆಯನ್ನಾಗ್ಲಿ ಕಟಾವ್ ಮಾಡಿ ಅದ್ರ ಮಾರಾಟ ಆಗಿದ ಕೂಡಲೇ ಅದ್ರ ಬೆಳೆ ಸಾಲಕ್ಕೆ ತುಂಬಿದ್ರೆ ಅವ್ರ ರೀಪೇಮೆಂಟ್ ಕೂಡ ಈಸಿಯಾಗಿ ನಡೆಯುತ್ತೆ. ಮತ್ತೆ ಈ ರೈತರಿಗೆ ಕಟ್ಟಕ್ ಆಗದೆ ಇರೋಂತ ಸಮಯದಲ್ಲಿ ಮತ್ತೊಂದು ಸರ್ಕಾರ ಬೆಳೆ ನಾಶಕ್ಕೋಸ್ಕರ ಬೆಳೆ ವಿಮೆ ಯಾರು ಮಾಡಿಸಿರ್ತಾರೋ ಅವರಿಗೆ ಬೆಳೆ ನಾಶದ ಪರಿಹಾರ ಕೂಡ ಸಿಗುತ್ತೆ. ಇದುವರೆಗೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳು ಈ ಕುರಿತಂತೆ ಹಾಸನದ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಆರ್ ಶಿಲ್ಪಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ. ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂವಾದ. ನಮ್ಮ ಕೃಷಿಯಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಏನ್ ಬಳಕೆ ಮಾಡ್ತೀವೋ ಬಹಳ ಪ್ರಧಾನವಾಗಿ ಬಳಕೆ ಮಾಡ್ತಕ್ಕಂಥದ್ದು NPK, ಮತ್ತೆ ಇವು ಪ್ರಧಾನವಾದಂತಹ ಪೋಷಕಾಂಶಗಳು ಕೂಡ. ಹೌದು, ಒಂಚೂರು ನಮ್ಮ ಕೃಷಿಕರಿಗೆ ಅದರ ಬಗ್ಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಈ NPK ಅಂತ ಅಂದ್ರೆ ಏನು, ನೈಟ್ರೋಜನ್ ಮತ್ತೆ ಈ ಪೊಟ್ಯಾಶು ಇವೆಲ್ಲವೂ ಕೂಡ ಏನು ಕೆಲಸವನ್ನ ಮಾಡ್ತವೆ ಅದ್ರ ಬಗ್ಗೆ ಒಂಚೂರು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಒಂದು ಸಸಿ ಬೆಳಿಬೇಕು ಅಂದ್ರೆ 17 ಪೋಷಕಾಂಶಗಳು ಬೇಕು, ಅದರಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟಾಶ್ ಅಂತಕ್ಕಂಥದ್ದು ಮುಖ್ಯ ಪೋಷಕಾಂಶಗಳು ಅಥವಾ ಪ್ರಧಾನ ಪೋಷಕಾಂಶಗಳು ಅಂತ ನಾವು ಕರಿತೀವಿ. ಇದು ಬಹಳ ಸಾರಜನಕ ಬಹಳ ಮುಖ್ಯವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಸಸ್ಯಗಳ ಬೆಳವಣಿಗೆಯಾಗಲಿ ಚೆನ್ನಾಗಿ ಅಭಿವೃದ್ಧಿ ಮಾಡುತ್ತೆ ಅಂತ. ಸಸ್ಯಗಳ ಬೆಳವಣಿಗೆ ಯೂರಿಯಾ ಅಂದ್ರೆ ನಾವು ಸಾರಜನಕ, ಯೂರಿಯಾದಲ್ಲಿ ಸಾರಜನಕ ಅಂಶ 46% ಇರ್ತದೆ. ಓಕೆ, ಆ ಯೂರಿಯಾವನ್ನು ನಾವು ಏನ್ ಮಾಡ್ಬೇಕು, ಹಂತ ಹಂತವಾಗಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಒಂದೇ ಸರಿಗೆ ಸುರಿಬಾರದು ಅಂತ. ಹಂತ ಹಂತ ಆದಷ್ಟು ನಾವು ಅದನ್ನ ಭಾಗ ಮಾಡಿ 3 ಮಾಡಿಕೊಟ್ರೆ ಇನ್ನೂ ಒಳ್ಳೇದು. ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ನೋಡ್ಕೊಂಡು ಹದ ನೋಡ್ಕೊಂಡು ಕೊಟ್ಟಾಗ ಮಾತ್ರ ಅದು ಚೆನ್ನಾಗಿ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ ಬೆಳೆಗಳಲ್ಲಿ. ಸಾರಜನಕ ಅಂತ ಅಂದ್ರೆ ಬೆಳವಣಿಗೆ ಆಗ್ತದೆ. ಮತ್ತೆ ರಂಜಕ ಅಂದ್ರೆ ಒಂದು ಶಕ್ತಿ ಕೊಡ್ತದೆ ಬೆಳೆಗಳಿಗೆ ಅಂತಕ್ಕಂಥ ಶಕ್ತಿಯ ರೂಪ ಅಂದ್ರೆ ರಂಜಕ, ಫಾಸ್ ಅಂದ್ರೆ ಫೈರ್ ಅಂತ ಶಕ್ತಿ. ಆ ರಂಜಕ ಬೇರುಗಳ ಬೆಳವಣಿಗೆಗೆ ಅಭಿವೃದ್ಧಿ ಮಾಡುತ್ತದೆ. ಬೇರುಗಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳೆ ನಿಲ್ತ್ಕೋಬೇಕು ಅಂದ್ರೆ ರಂಜಕ ಬೇಕೇ ಬೇಕು ಅಂತಕ್ಕಂಥದ್ದು. ಪ್ರಾಥಮಿಕವಾಗಿ ಅದೇ ಫಸ್ಟ್ ನಮಗೆ ಬೀಜ ಹಾಕಿದ ತಕ್ಷಣ ಆ ಎಲೆಗಳು ಬರೋದಕ್ಕಿಂತಲೂ ಬೇರುಗಳೇ ಫಸ್ಟ್ ಬರೋದು ಭೂಮಿಗೆ. ನಾವು ಎಷ್ಟೋ ಸರಿ ಗಮನಿಸಿರ್ಬೋದು ನೀವು, ಆ ಕಿತ್ತಾಗ ಬೇರುಗಳೆಲ್ಲ ಕಾಣ್ತಾ ಇರ್ತವೆ, ಸಸಿ ಬಂದಿರಲ್ಲ ಮೊಳಕೆ ಆಗಿರ್ತದೆ, ಆದ್ರೆ ಬೇರುಗಳು ಫಸ್ಟ್ ಸ್ಟಾರ್ಟ್ ಆಗ್ತದೆ. ಆ ಬೇರುಗಳಿಗೆ ತಕ್ಷಣ ಬೇಕಾಗಿರೋದು ರಂಜಕ ಅಂತಕ್ಕಂಥದ್ದು ಪೋಷಕಾಂಶ. ಅದು ರಂಜಕದಿಂದನೇ ಬೇರುಗಳ ಬೆಳವಣಿಗೆ ಅಭಿವೃದ್ಧಿ ಮತ್ತೆ ಮುಂದೆ ಸಸ್ಯದ ಅಭಿವೃದ್ಧಿಯು ಕೂಡ ರಂಜಕ ಬಹಳಷ್ಟು ಒಂದು ಬೇಕೇ ಬೇಕು ಅಂತಕ್ಕಂಥ ಇದು ಆ ಶಕ್ತಿಯ ರೂಪ ಅಂತ. ಮತ್ತೆ ಪೊಟಾಷ್, ಪೊಟಾಷ್ ಅಂದ್ರೆ ಗುಣಧರ್ಮ ಅಂತ ತಿಳ್ಕೊಂಡ್ಬಿಡ್ಬೇಕು. ಗುಣಮಟ್ಟ, ಗುಣಧರ್ಮ, ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪೊಟಾಷಿಗೆ ಒಳ್ಳೆ ಸಾಮರ್ಥ್ಯ ಇರುತ್ತೆ ಅಂತಕ್ಕಂಥ. ನೀವು ಸಾಮಾನ್ಯವಾಗಿ ಯಾವುದೇ ಭೂಮಿ ನೋಡಿ, ಎಲ್ಲಿ ಪೊಟಾಷ್ನ ಅಂಶ ಭೂಮಿಯಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ರೋಗ ಬರ್ತಕ್ಕಂಥ ಪ್ರಮಾಣ ತುಂಬಾ ಕಡಿಮೆ. ಉದಾಹರಣೆ ಆಲೂಗಡ್ಡೆ ಆಗಿರ್ಬೋದು. ಆಲೂಗಡ್ಡೆ ಎಷ್ಟೋ ಜನ ರೈತರು ಹೇಳ್ತಾ ಇರ್ತೀನಿ ನಾನು, ಆಲೂಗಡ್ಡೆ ಮಣ್ಣು ಪರೀಕ್ಷೆ ಎಲ್ಲಿ ಪೊಟಾಷ್ ಜಾಸ್ತಿ ಇರುತ್ತೋ ಅಲ್ಲಿ ಬ್ಲೈಟ್ ಆಗಲಿ, ರೋಗ ಆಗಲಿ, ಉದಾಹರಣೆ ಈಗ ಅಂಗಮಾರಿ ರೋಗ ಆಗಲಿ, ಇದೆಲ್ಲ ಕಡಿಮೆ ಕಾಣಿಸ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ. ಆಮೇಲೆ ಗುಣಮಟ್ಟ, ಈ ಒಂದು ಆಲೂಗಡ್ಡೆ ಗುಣಮಟ್ಟ ಆಗಿರ್ಬೋದು ಅಥವಾ ಬೆಳೆಗಳ ಗುಣಮಟ್ಟ ಆಗಿರ್ಬೋದು, ಯಾವುದೇ ಬೆಳೆ ಗುಣಮಟ್ಟವನ್ನ ಅದು ಸುಧಾರಿಸುತ್ತದೆ ಅಂತಕ್ಕಂಥದ್ದು. ಆಮೇಲೆ ಬಹಳ ಮುಖ್ಯವಾದ ಕೆಲಸ ಪೊಟಾಷ್ ಅಂದ್ರೆ ಅದು ಬರ ನಿರೋಧಕ ಶಕ್ತಿಯನ್ನ ಕೊಡುತ್ತೆ ಬೆಳೆಗಳಿಗೆ. ಮಳೆ ಬರಲಿಲ್ಲ ಅಂದ್ರು ಬರ ನಿರೋಧಕ ಶಕ್ತಿಯನ್ನ ಕೊಡುತ್ತದೆ, ಒಂದು ತಡ್ಕೊಳ್ಳೋ ಶಕ್ತಿ ಕೊಡುತ್ತದೆ ಬೆಳೆಗೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಕೂಡ ಈ ಮಧ್ಯಂತರ ಒಂದು ನಿರ್ವಹಣೆ ಕ್ರಮ ಅಂತ ಹೇಳ್ತೀವಿ. ಉದಾಹರಣೆ ಆತರ ಬರ ಪರಿಸ್ಥಿತಿ ಬಂದಾಗ ಪೊಟಾಷಿಯಂ ನೈಟ್ರೇಟ್ ಅನ್ನ ಸ್ಪ್ರೇ ಮಾಡಿ ಅಂತ. ಈ ಪೊಟಾಷಿಯಂ ನೈಟ್ರೇಟ್ ಅಂದ್ರೆ 13.045 ಅಂತ, ಅದನ್ನ 5 ಗ್ರಾಮ್ ಒಂದ್ ಲೀಟರ್ ನಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಸ್ಪ್ರೇ ಮಾಡಿ ಅಂತ ನಾವ್ ಹೇಳ್ತೀವಿ ರೈತರಿಗೆ. ಅವಾಗ ಅದು ಸ್ವಲ್ಪ ಚೇತರಿಸ್ಕೊಡ್ತದೆ. ಅವಾಗ ಪೊಟಾಷಿಯಂ ಅಂದ್ರೆ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಆ ರಂಧ್ರಗಳನ್ನ ಮುಚ್ಚಿಕೊಳ್ಳೋ ರೀತಿಯಲ್ಲಿ ಮಾಡ್ತದ ಅದು ಅವಾಗ ಪೊಟಾಷ್. ಅದು ಅದಕ್ಕೆ ಎವಾಪೊರೇಷನ್ ಅಂದ್ರೆ ಆ ತೇವಾಂಶ ಹೋಗೋದಿಲ್ಲ ಬೇಗ ಅದು ತನ್ನ ದೇಹದಿಂದ ಸಸ್ಯ ಭಾಗದಿಂದ. ಅದಕ್ಕಾಗಿ ಪೊಟಾಷ್ ಬಹಳ ಮುಖ್ಯವಾದ ಪೋಷಕಾಂಶ. ಅದೇ ರೀತಿಯಾಗಿ ದ್ವಿತೀಯ ಪೋಷಕಾಂಶಗಳು ಅಂತ ನಾವ್ ಹೇಳ್ತೀವಿ, ಕ್ಯಾಲ್ಸಿಯಂ, ಸುಣ್ಣದ ಅಂಶ, ಮೆಗ್ನೀಷಿಯಂ ಅಂಶ, ಮತ್ತೆ ಗಂಧಕದ ಅಂಶ. ಇವು ಕೂಡ ಬಹಳ ಮುಖ್ಯ ಸಸ್ಯಗಳ ಬೆಳವಣಿಗೆಗೆ ಆಗಿರ್ಬೋದು. ಗ್ರೋತ್ ಅಂತ ಹೇಳ್ತೀವಿ ಅಂದ್ರೆ ಬೆಳವಣಿಗೆ ಅಂದ್ರೆ ಸೆಲ್ ಡೆವಲಪ್ಮೆಂಟ್, ಕೋಶಗಳ ಅಭಿವೃದ್ಧಿಗೆ ಇದಕ್ಕೆಲ್ಲ ಕ್ಯಾಲ್ಸಿಯಂ ಸುಣ್ಣ ಅಂಶ ಬಹಳ ಮುಖ್ಯ ಅಂತಕ್ಕಂಥದ್ದು. ಆಮೇಲೆ ಇದು ಮೆಗ್ನೀಷಿಯಂ ಅಂತ, ಅದು ಎಲೆಗಳು ಹಸಿರಾಗಿರಕ್ಕೆ ಮೂಲ ಕಾರಣ ಅಂದ್ರೆ ಮೆಗ್ನೀಷಿಯಂ ಅಂತ ನಾವ್ ಹೇಳ್ತೀವಿ. ಅದು ಇಟ್ ಈಸ್ ಎ ಸೆಂಟ್ರಲ್ ಪಾರ್ಟ್ ಆಫ್ ಕ್ಲೋರೋಫಿಲ್ ಅಂತೀವಿ ಅಂದ್ರೆ ಇಂಗ್ಲಿಷ್ ನಲ್ಲಿ. ಆ ಹಸಿರು ಪತ್ರ ಹರಿತು ಅಂತ ಅಂದ್ರೆ ಹಸಿರು ಕೊಡದೆ ಪತ್ರ ಹರಿತು ಎಲೆಗಳಲ್ಲಿ, ಆ ಎಲೆಗಳ ಮಧ್ಯಭಾಗದಲ್ಲಿ ಇರೋದೆ ಮೆಗ್ನೀಷಿಯಂ ಅಂತಕ್ಕಂಥದ್ದು. ಇದು ಮೆಗ್ನೀಷಿಯಂ ಸಾಮಾನ್ಯವಾಗಿ ಮಣ್ಣುಗಳ ಯಾವ ಮಣ್ಣುಗಳಲ್ಲಿ ಕಡಿಮೆ ಇರ್ತದಪ್ಪ ಅಂದ್ರೆ ಮರಳು ಮಿಶ್ರಿತ ಭೂಮಿಗಳಲ್ಲಿ ತುಂಬಾ ಕಡಿಮೆ ಇರ್ತದೆ. ಸುಣ್ಣದ ಅಂಶ ಆಗಿರ್ಬೋದು, ಮೆಗ್ನೀಷಿಯಂ ಅಂಶ ಆಗಿರ್ಬೋದು, ಅಂತ ಸಂದರ್ಭದಲ್ಲಿ ಎಲೆಗಳು ತಮ್ಮ ತನ್ನ ಪತ್ರ ಹರಿತನ್ನ ಕಳ್ಕೊಂಡ್ಬಿಟ್ಟಿರ್ತದೆ ಎಲ್ಲ, ಅಂದ್ರೆ ಹಸಿರು ಕಳ್ಕೊಂಡ್ಬಿಟ್ಟು ಒಂಥರ ನಿಮಗೆ ಬೆಳ್ಳ ಬೆಳ್ಳಗೆ ಕಾಣ್ತಾ ಇರ್ತದೆ ಎಲೆಗಳನ್ನ. ಅವಾಗ ತಕ್ಷಣ ನಮಗೆ ರೈತರಿಗೆ ನಾವು ಎಷ್ಟೋ ಜನ ಫೋಟೋ ಕಳಿಸ್ತಾರೆ, ಆ ತಕ್ಷಣ ನಾವು ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಸಿಂಪರಣೆ ಮಾಡಿದ್ರೆ ಕಡಿಮೆ ಆಗ್ತದೆ. ಅದೇ ರೀತಿ ಗಂಧಕ, ಗಂಧಕಾಂಶನು ಕೂಡ ಹಾಗೇನೆ, ಅದು ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಆಮೇಲೆ ಎಣ್ಣೆ ಕಾಳು ಬೆಳೆಗಳಲ್ಲಿ ಗಂಧಕ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ, ಎಣ್ಣೆ ಅಂಶ ಜಾಸ್ತಿ ಮಾಡ್ತದೆ. ಶೇಂಗಾ, ಸೂರ್ಯಕಾಂತಿ, ಕುಸುಬೆ ಆಗಿರ್ಬೋದು, ಆಮೇಲೆ ಎಳ್ಳು ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಇವೆಲ್ಲಾ ಎಣ್ಣೆ ಕಾಳು ಬೆಳೆಗಳಲ್ಲಿ ಸಲ್ಫರ್ ಗಂಧಕ ಅಂಶ ಬಹಳ ಮುಖ್ಯ. ಅದು ಚೆನ್ನಾಗಿ ಎಣ್ಣೆಯ ಏನು ಅದರಲ್ಲಿ ಅಂಶ ಅದನ್ನ ಹೆಚ್ಚಿಸ್ತದೆ. ತೂಕನು ಚೆನ್ನಾಗಿ ಬರುತ್ತೆ, ಈ ಕಡ್ಲೆಕಾಯಿ ಆಗಿರ್ಬೋದು, ಶೇಂಗಾ ತೂಕ ಚೆನ್ನಾಗಿ ಬರ್ಬೇಕಂದ್ರೆ ಮುಖ್ಯವಾಗಿ ಅದು ಸಲ್ಫರ್ ಕೊಡ್ಬೇಕು. ಆ ಸಲ್ಫರ್ ಯಾವ ರೀತಿ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಜಿಪ್ಸಮ್. ಆ ಜಿಪ್ಸಮ್ ಅನ್ನು ಕೊಡೋದ್ರಿಂದ ನಾವು ಈ ಶೇಂಗಾದಲ್ಲಿ ಆಗಿರ್ಬೋದು ಯಾವುದೇ ಎಣ್ಣೆ ಕಾಳುಗಳಲ್ಲಿ ಯಥೇಚ್ಛವಾಗಿ ನಾವು ಇಳುವರಿಯನ್ನು ಪಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ. ಈ ವಿವೇಚನೆ ರಹಿತವಾಗಿ ನಾವು ರಾಸಾಯನಿಕಗಳನ್ನ ಬಳಸಿದಾಗ ಅದು ಮಣ್ಣಿನ ರಚನೆಯ ಮೇಲೆ ಎಂತಹ ಪರಿಣಾಮವನ್ನು? ಖಂಡಿತ ಬಹಳ ಒಳ್ಳೇದು. ಈಗ ನೋಡಿ, ನಾವು ಬರೀ ಇಷ್ಟೇ ಹೊರಗಿಂದ ಅಷ್ಟೇ ಮಾತಾಡಿದ್ವಿ, ಮನುಷ್ಯರ ಮೇಲೆ ಏನ್ ಪರಿಣಾಮ ಆಗ್ಬೋದು, ಆಮೇಲೆ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಬಗ್ಗೆ, ಆಮೇಲೆ ಬೆಳೆಗಳ ಬಗ್ಗೆ ಟಾಕ್ಸಿಸಿಟಿ ಅಂತ ಹೇಳ್ತೇವೆ, ವಿಷವಾಗಿ ಪರಿಣಾಮ ಆಗುತ್ತೆ. ಯಾವುದೇ ಆಗ್ಲಿ ಅಷ್ಟೇ, ನಾವು ಕೂಡ ಅಷ್ಟೇ, ಅತಿಯಾಗಿ ಯಾವುದೇ ಒಂದು ತಿಂದ್ರೆ ಅದು ವಿಷವಾಗುತ್ತೆ ಅಂತೀವಿ ನಾವು. ಅಮೃತನು ಕೂಡ ವಿಷ ಆಗುತ್ತೆ ಅಂತ ಹೇಳ್ತೀವಿ, ಅಂದ್ರೆ ಅದನ್ನು ಮಿತವಾಗಿ ಬಳಕೆ ಮಾಡಬೇಕು ಅಂತ. ನಾವು ಯಥೇಚ್ಛವಾಗಿ ನಾವು ಬಳಕೆ ಮಾಡ, ಉದಾಹರಣೆಗೆ ಯಾವುದೇ ಆಗ್ಲಿ DAP ಗೊಬ್ಬರ, ಆಮೇಲೆ ಯಾವುದು ಯೂರಿಯಾ ಆಗಿರ್ಬೋದು ಅಥವಾ ಪೊಟಾಷ್ ಆಗಿ, ಯಾವುದನ್ನು ಅತಿಯಾಗಿ ಬಳಕೆ ಮಾಡಬಾರ್ದು. ಮಣ್ಣಿನಲ್ಲಿ ಇರ್ತಕ್ಕಂಥ ಏನು ಅಂತಂದ್ರೆ ರಚನೆ ಕೂಡ ಹಾಳಾಗೋಗುತ್ತೆ, ಆಮೇಲೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶ ಕಡಿಮೆ ಆಗ್ತದೆ, ಆಮೇಲೆ ಮಣ್ಣು ಸಡ್ಲ ಆಗುತ್ತೆ, ಮಣ್ಣು ತೇವಾಂಶನ ಹಿಡ್ಕೊಳ್ಳೋದಿಲ್ಲ, ತೇವಾಂಶ ಬೇಗ ಆರೋಗುತ್ತೆ ನಿಮ್ಮ ಭೂಮಿಯಲ್ಲಿ. ಒಂದು ಮಳೆ ಹೋದ್ರೂ ಸಾಕು ಭೂಮಿ ಬರಡಾಗ್ತದೆ, ಅಂದ್ರೆ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ತೇವಾಂಶ ಇರೋದೇ ಇಲ್ಲ, ಬೆಳೆ ಒಣಗ್ತದೆ ಅಂತಕ್ಕಂಥದ್ದು. ಹಾಗೆ ಮತ್ತೆ ಜೈವಿಕ ಗುಣಧರ್ಮಗಳು, ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು, ಅದರ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತದೆ ಅಂತಕ್ಕಂಥ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಅನೇಕ ಸೂಕ್ಷ್ಮಾಣು ಜೀವಿಗಳು ವಿಷಮಯವಾಗಿ, ಈ ರಾಸಾಯನಿಕ ಗೊಬ್ಬರಗಳು ವಿಷಮಯವಾಗಿ ತಮ್ಮ ಒಂದು ಸಂತತಿಯನ್ನು ಕೂಡ ಅದು ಕಳ್ಕೊಳ್ತದೆ ಅಂತಕ್ಕಂಥದ್ದು. ಅಂದ್ರೆ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ನಾವು ನೋಡ್ತಿದೀವಿ ಒಂದು ಸ್ಪೂನ್ ಒಂದು ಚಮಚ ಮಣ್ಣು ತಗೊಂಡ್ರೆ ಬಿಲಿಯನ್ಸ್ ಆಫ್ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅದರಲ್ಲಿ. ಆದ್ರೆ ಅದೇ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಏನಾಗಿದೆ ಅಂದ್ರೆ, ಇವತ್ತು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ್ರು ಆ ಸೂಕ್ಷ್ಮಾಣು ಜೀವಿಗಳು ನಮಗೆ ಕಾಣ್ತಾ ಇಲ್ಲ. ಅಂದ್ರೆ ಆ ಮಟ್ಟಕ್ಕೆ ನಾವು ನಮ್ಮ ಭೂಮಿಯನ್ನ ಶೋಷಣೆ ಮಾಡಿದೀವಿ ಅಂತಕ್ಕಂಥ ನಮ್ಮ ಮಣ್ಣನ್ನ. ಅಂದ್ರೆ ನಾವು ಯಾರು ಕೂಡ ಕಿಂಚಿತ್ತು ಈ ಒಂದು ಭೂಮಿಯ ಜೈವಿಕ ಒಂದು ಗುಣ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ. ಬರೇ ಬೆಳೆ ಬರ್ತಾ ಇಲ್ಲ ಅಂತೀವಿ ಅಷ್ಟೇ ವಿನಃ, ಯಾಕೆ ನಮ್ಮ ಬೆಳೆ ಬರ್ತಾ ಇಲ್ಲ ಸರಿಯಾಗಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಅದು ಯಾಕೆ, ಏನ್ ಕಾರಣದಿಂದ ನಮಗೆ ಇಳುವರಿ ಬರ್ತಾ ಇಲ್ಲ? ಅವಾಗ ನಾವು ಅಲ್ಲಿ ಶಕ್ತಿ ಕಡಿಮೆ ಆಗಿದೆ ಭೂಮಿಯಲ್ಲಿ. ಆದ ಭೂಮಿ ಶಕ್ತಿಯನ್ನು ತುಂಬೇಕೇ ವಿನಃ ನಾವು ಬರೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಆ ತಾತ್ಕಾಲಿಕವಾಗಿ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ಆದ್ರೆ ದೀರ್ಘಾವಧಿಯನ್ನ ಯೋಚನೆ ಮಾಡಿ ನಾವು ಆ ಭೂಮಿಯ ಒಂದು ಶಕ್ತಿಯನ್ನ ಕೂಡ ನಾವು ಬರ್ತಾ ಕಡಿಮೆ ಮಾಡ್ತಿದ್ದೀವಿ ವಿನಃ ಅದನ್ನ ವೃದ್ಧಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಮುಖ್ಯವಾದ ಅಂಶ. ಇದುವರೆಗೆ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಹಾನಿ ಮಾಡುತ್ತೆ. ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಖಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕರೋನಾ ವೈರಸ್ ಗೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ. ನಾಕ್ ಮುಹ್ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೇ ಢಕ್ ಕರ್ ರಖೇ. ಆಂಖ್, ಕಾನ್, ನಾಕ್, ಮುಂಹ್ ನ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯ ರಖೇ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡ್ನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೇ ಕಮ್ ದೋ ಗಜ್ ಕಿ ದೂರಿ ಬನಾಯ ರಖೇ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೇ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೇ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೇ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೇ ಸಫಾಯಿ ಜರೂರಿ. ಬುವಾಯಿ, ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೇ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ. ಕಂಬೈನ್,

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಹತ್ತು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ರೂಪಕ ಎತ್ತಿಲ್ಲದವನಿಗೆ ಎದೆಯಿಲ್ಲ. ರಚನೆ ಡಾಕ್ಟರ್ ವಿಜಯಲಕ್ಷ್ಮಿ ಮನಾಪುರ, ನಿರ್ಮಾಣ ಎನ್ ಸುರೇಂದ್ರನಾಥ್ ಸಾತ್ವಿಕ್. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಉಳಿದಂತೆ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಕೇಳಲಿದ್ದೀರಿ ಚಿಂತನ ಡಾಕ್ಟರ್ ಎಚ್ ಶಶಿಕಲಾ ಅವರಿಂದ. ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಭಕ್ತಿ ಸಮರ್ಪಣೆ. ಆರು ಗಂಟೆ ನಲವತ್ತು ನಿಮಿಷಕ್ಕೆ ಸಾವಯವ ಮಾತುಕತೆ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಎಚ್ ಜಿ ಮಂಜುನಾಥ ಕುಮಾರ್ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಆರು ಗಂಟೆ ಐವತ್ತು ನಿಮಿಷಕ್ಕೆ ರೈತರಿಗೆ ಸಲಹೆ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿತ್ಯ ವಿಜ್ಞಾನ ಪ್ರಸ್ತುತಿ ಸುಮಂಗಲ ಎಸ್ ಮುಮಿಗಟ್ಟಿ ಪ್ರಾಯೋಜಕರು ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ. ಏಳು ಗಂಟೆ ಐವತ್ತು ನಿಮಿಷಕ್ಕೆ ಸವಿಗಾನ. ಒಂಬತ್ತು ಗಂಟೆಗೆ ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ವಿಷಯ ಪರಿಣಿತರು ಡಾಕ್ಟರ್ ಎಸ್ ಕೆ ಅರುಣಿ, ಡಾಕ್ಟರ್ ಎಚ್ ಜಿ ರಾಜೇಶ್ ಹಾಗೂ ಡಾಕ್ಟರ್ ವಿಠಲ್ ಪೋದ್ದಾರ್. ನಿರ್ಮಾಣ ಶಶಿಕಾಂತ್ ಮುಮ್ಮಿಗಟ್ಟಿ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, ಹನ್ನೊಂದು ಗಂಟೆಗೆ ಫುಲ್ವಾರಿ, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಭಾವಸಮ, ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಜನಪದ ಸಂಗೀತ, ಹನ್ನೆರಡು ಗಂಟೆಗೆ ವನಿತಾ ವಿಹಾರ. ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಡಾ ಕುಸುಸ್ಮ ತಂತ್ರಿ ಡಿಎಸ್ ಅವರೊಂದಿಗೆ ಸಂದರ್ಶನ. ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. ನೇತ್ರದಾನ ಪಾಕ್ಷಿಕ ಅಂಗವಾಗಿ ಕಣ್ಣುಗಳ ಮಹತ್ವ ರಕ್ಷಣೆ ನೇತ್ರದಾನ ಶ್ರೇಷ್ಠದಾನ ಕುರಿತು ನೇತ್ರ ತಜ್ಞರಾದ ಡಾ ಸಂಹಿತಾ ಎಚ್ಆರ್ ಅವರೊಡನೆ ಸಂದರ್ಶನ.